ಹಲವಂಗದವನಹವಣೆ ತಿಳಿದು ತಿಳಿದು ತಿಳಿಯದ ಹಾಗೆ ಒಲಿದೆಯಾದ ಕಮ್ಮ ನಗುಮಿ ವಾಸುದೇವಗೆ ಒಲಿದೆಯಾದ ಕಮ್ಮ ನಗುಮಿ ವಾಸುದೇವಗೆ ಕಮ್ಮಾಲಕುಮೀ ವಾಸುದೇವಗೆ ಹಲವಂಗದ ಮನಹವಣೆ ತಿಳಿದು ತಿಳಿದು ತಿಳಿಯದ ಹಾಗೆ ಒಲಿದೆಯಾದ ಕಮ್ಮಾಲಕುಮೀ ವಾಸುದೇವಗೆ ಒಲಿದೆಯಾದ ಕಮ್ಮಾಲಕುಮೀ ವಾಸುದೇವಗೆ ಸುಂದರಾಬ್ಜವದನೆ ನೀನು ಕಮಲಗಂಧಿ ಕೋಮಲಾಂಗಿ ಸುಂದರಾಬ್ಜವದನೆ ನೀನು ರಮಣ ಮತ್ಸ್ಯ ಕಠಿಣ ಕಾಯ ಸೂಕರಾಸ್ಯನೋ ರಮಣ ಮತ್ಸ್ಯ ಕಠಿಣ ಕಾಯ ಸೂಕರಾಸ್ಯನೋ ರಮಣೀಯ ಸ್ವರೂಪಿ ನೀನು ಅಮಿತ ಘೋರ ರೂಪನವನು ನಮಿ ಪರಿಷ್ಟ ದಾನಿ ನೀನು ದಾನವ ಬೇಡಿದವನಿಗೆ ಒಲಿದೆಯಾದ ಕಮ್ಮಾಲಕುಮಿ ವಾಸುದೇವಗೆ ಒಲಿದೆಯಾದ ಕಮ್ಮಾಲಕುಮಿ ವಾಸುದೇವಗೆ ಪ್ರಿಯನವನು ಲಲಿತ ಚಾರುಶೀಲೆ ನೀನು ಕಲ್ಕಿ ಕಲಹ ಪ್ರಿಯನವನು ಕುಲದ ಗುರು ಇಲ್ಲ ಗುಣದ ನೆಲೆಯು ಕಂಡಿಲ್ಲ ಕುಲದ ಗುರು ಇಲ್ಲ ಗುಣದ ನೆಲೆಯು ಕಂಡಿಲ್ಲ ಹಲವು ಕಾಲದವನು ಅವನ ಮತ್ತು ಬಡಗ ನಿಷ್ಕಿಂಚಿನರು ಜಲದಿಯ ಜಲೆಯ ಮೇಲೆ ಮಲಗಿ ಬೆರಳ ಜೀವುವವನಿಗೆ ಒಲಿದೆಯಾದ ಕಮ್ಮಾಲಕುಮಿ ವಾಸುದೇವಗೆ ಒಲಿದೆಯಾದ ಕಮ್ಮಾಲಕುಮಿ ವಾಸುದೇವಗೆ ಪೇಕ್ಷಾಕಾಮಿ ನಿದ್ರಾಹೀನ ಅನಶನಿಯು ಸ್ಪರ್ಶ ರೂಪವಾಚ್ಯ ಶಬ್ದ ಅಮಿತ ಮೋತನು ಸ್ಪರ್ಶ ರೂಪವಾಚ್ಯ ಶಬ್ದ ಅಮಿತ ಮೋತನು ಗುರು ಗೋಪಾಲ ವಿಠಲನು ನಿರುತ ತನ್ನ ವಕ್ಷದಳು ಗುರು ಗೋಪಾಲ ವಿಠಲನು ನಿರುತ ತನ್ನ ವಕ್ಷ ಅರಮನೆಯ ಮಾಡಿಕೊಟ್ಟು ಅರಮನೆಯ ಮಾಡಿ కమ్మాలకు వాసుదేవే కొలిదయాత కమ్మాలకు వాసుదేవే అలవంగదవనగవణే తిడిదూ తిడిదూ తిడియదహాగే కొలిదయాత కమ్మాలకు వాసుదేవే వాసుదేవే వాసుదేవగే వాసుదేవగే వాసుదేవగే.